ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಜರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಕೊಡವ ಸಮಾಜ ಬರೀ ಮಂಗಲ ಕೈಪಕ್ಕ ಮಾತ್ರ ಅಲ್ಲತೆ ಜನಾಂಗತರ ಬೊಳ್ಚಿಕ ನೈಪ ಸಮಾಜ ಅಣ್ಣವನ ಕಾಟುವ ನಿಟ್ಟಲು ಪೊನ್ನಂಪೇಟೆ ಕೊಡವ ಸಮಾಜ ಕೊಡವ ಜಾನಪದ ಕಲೆ ಸಂಸ್ಕೃತಿನ ಉಳ್ತಿಬೊಳ್ತುವ ಉದ್ದೇಶತ್ ಕೊಡವ ಆಟ ಪಾಟ ಪಡಿಪು ಶಿಬಿರತನ ಆಯೋಜನೆ ಮಾಡಿತಂದು ಸಮಾಜತ್ರ ಅಧ್ಯಕ್ಷ ಕಾಳಿಮಡ ಮೋಟಯ್ಯ ಅರಿಚಿಟತ್. ಪೊನ್ನಂಪೇಟೆ ಅಪ್ಪಚಕವಿ ವಿದ್ಯಾಸಂಸ್ಥೆಲು ನವೆಂಬರ್ 1 ದಿನೋದಿ 5 ಆಟ ಪಾಟ ಪಡಿಪು ಕಾರ್ಯಕ್ರಮ ನಡಪಾಂದು ಮಾಹಿತಿ ತಂದ ಅವು ಈ ಶಿಬಿರತ್ತು ಕೂಡಾಡುವ ಕಿರಾದೆ ಉಳ್ಳವು ಪೊನ್ನಂಪೇಟೆ ಕೊಡವ ಸಮಾಜ ಕಚೇರಿನ ಸಂಪರ್ಕ ಮಾಡುವನಿಕೆ ಇಲ್ಲೆಂಗಿ ಶಿಬಿರ ನಡಪ ಜಾಗಕ್ಕೆ ನೇರೆ ಹಾಜರಾಪನಿಕೆ ಅರಿಚಿಟ್ಟಿತು. ಶನಿವಾರ ಸಂತೆ ಹೋಬಳಿರ ಆಲೂರು ಸಿದ್ದಾಪುರ ಗ್ರಾಮ ಪಂಚಾಯಿತಿ ಕೂಡ್ನನಿಕೆ ಹಂಡ್ಲಿ, ಬ್ಯಾಡಗೊಟ್ಟ, ಪಿನ ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಲ್ ಏತ ನೀರಾವರಿ ರೋಡ್ ಕೂಡ್ನನಿಕೆ ಒಟ್ಟು 12.34 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ನಡೆಸುವಕ್ಕೆ ಶಾಸಕ ಮಂಡೆಪಂಡ ಅಪ್ಪಚ್ಚು ರಂಜನ್ ಭೂಮಿ ಪೂಜೆ ನಡೆದಚ್ಚಿ. ಕಾಮಗಾರಿಗೆ ಸಂಬಂಧಪಟ್ಟ ಅಭ್ಯಂತರಂಗ ಅಧಿಕಾರಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷಂಗ ಮುಖ್ಯಪಟ್ಟವು ಈ ಸಂದರ್ಭ ಹಾಜರಿಂಜತ್. ಮಡಿಕೇರಿ ಜನರಲ್ ತಿಮ್ಮಯ್ಯ ಸ್ಕೂಲಲ್ಲೂ ವೀರಪಡೆಯಾಳಿ ಜನರಲ್ ತಿಮ್ಮಯ್ಯ ಅಂಡ ಆಳುರೂಪನ ಸ್ಥಾಪನೆ ಮಾಡುವನಕ್ಕೆ ಸ್ಕೂಲ್ ಆಡಳಿತ ಮಂಡಳಿ ಸಭೆಯಲ್ಲಿ ತೀರ್ಮಾನ ಮಾಡಿಚಿ. ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಮಂಡವಂಡ ಮುತ್ತಪ್ಪ ಅಂಡ ಕೊರವು ಕಾರಿಕೆಲ್ ಸ್ಕೂಲ್ ಸಭಾಬಾಡಲ ನಡೆದ ಸಭೆಯಲ್ಲಿ ಕನ್ನಡ ಸಂಪತ್ ಐಂಗಡ ಮುಂದಾಳ ತಂದತ್ತು ಉಪಸಮಿತಿಯನ್ನು ರಚನೆ ಮಾಡಿದ ಮಂಡಳಿ ಇಂದಿ 4 ಜನರಲ್ ತಿಮ್ಮಯ್ಯ ಅಂಡ ಆಳುರೂಪನ ಸ್ಥಾಪನೆ ಮಾಡುವುದಾಯಿತು ಅರಿಚಿಟ್ಟತ್ತು. ಸಭೆಯಲ್ಲಿ ಸ್ಕೂಲ್ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷ ನಂದಿನರವಡ ಚಿಯಣ್ಣ, ಸ್ಕೂಲ್ ಮುಖ್ಯ ಉಪಾಧಾರಿ ಕಲುಮಡ ಸರಸ್ವತಿ ಚಂಗಪ್ಪ ಕೂಡನಿಕೆ ಮುಖ್ಯಪಟ್ಟವು ಹಾಜರಿಂಜತ್. ಕಾವೇರಿ ಪೊಳೆ ಉತ್ಸವತ್ರ ಮಾರಿಪತ್ ಇದೇ ಆದ್ಯ ಆಯಿತು. ಜಿಲ್ಲೆರ ಭಾಗಮಂಡಲ ಕುಶಾಲ್ ನಗರ ಪಿನ ಕಣಿವೆ ಭಾಗತ್ರ ಕಾವೇರಿ ಪೊಳೆ ಕರೆಯಲು ಗಂಗಾ ಆರತಿ ಪೊಲೆ ಕಾವೇರಿ ಆರತಿ ಕಾರ್ಯಕ್ರಮ ನಡೆದತ್. ಜಲಸಂಪನ್ಮೂಲ ಇಲಾಖೆ ಆದನೆಲ್ ಕಾವೇರಿ ನೀರಾವರಿ ನಿಗಮತ್ರ ಕೂಡುಕೂಟತ್ತು ನಡೆದ ಕಾರ್ಯಕ್ರಮತ್ ಅಂಜಿ ಅರ್ಚಕಂಗಡ ತಂಡ ಕಾವೇರಿ ಪಾಠ ಪಾಡುವಣ್ಣ ಮೂಲಕ ಪೊಳೆಕ್ಕೆ ವಿಶೇಷ ಆರತಿ ಮಾಡಿದ ಸಂದರ್ಭ ಜಿಲ್ಲೆರ ಶಾಸಕಂಗಳನ್ನ ಮಂಡೆಪಂಡ ಅಪ್ಪಚ್ಚು ರಂಜನ್, ಕೆಜಿ ಬೋಪಯ್ಯ, ಹಾರಂಗಿ ಯೋಜನಾ ವೃತ್ತತ್ರ ಮುಖ್ಯ ಇಂಜಿನಿಯರ್ ವೆಂಕಟೇಶ್ ಕೂಡನಿಕೆ ಮುಖ್ಯಪಟ್ಟವು ಹಾಜರಿಂಜತ್. ಕೊಡಗು ಜಿಲ್ಲಾ ಪಂಚಾಯಿತಿರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಯಿತು ಕಾರ್ಯನಿಸೆಂಡು ಇಂಜ ಭಂವರ್ ಸಿಂಗ್ ಮೀನಾ ಐಂಗಳ ವರ್ಗ ಮಾಡನ ಸರ್ಕಾರ ಐಂಗಳ ಕೆಪಿಎಸ್ಸಿ ಪರೀಕ್ಷಾ ಮಂಡಳಿಯ ಕಂಟ್ರೋಲರ್ ಆಯಿತು ನಿಯೋಜನೆ ಮಾಡಿತು. ಕೊಡಗು ಜಿಲ್ಲಾ ಪಂಚಾಯಿತಿರ ಪುದಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಯಿತು ಬಳ್ಳಾರಿಯಲ್ಲಿ ಉಪವಿಭಾಗಾಧಿಕಾರಿಯಾಯಿತು ಕಾರ್ಯನಿಸೆಂಡು ಇಂಜ ಡಾಕ್ಟರ್ ಎಸ್ ಆಕಾಶ್ ಐಂಗಳ ನೇಮಕ ಮಾಡಿತು. ಭಾರತೀಯ ಪಟ್ಟಾಳತ್ತು ಕಾರ್ಯನಿಸಿನುಳ್ಳ ಕೊಡಗು ಕಾರಳನ್ನ ಬಾರಿಕೆ ಲಿಶ್ಮಿತಾ ಮೇಜರ್ ಆಯಿತು ಬಡ್ತಿ ಪಡೆದಿತ್ತು. ನಾಗಾಲ್ಯಾಂಡ್ ಸೇವೆ ಮಾಡಿನುಳ್ಳ ಲಿಶ್ಮಿತಾ, ಭಾಗಮಂಡಲ ತಾವೂರು ಕಾರಳನ್ನ ಬಾರಿಕೆ ಅಯ್ಯಪ್ಪ, ರತ್ನಶೀಲ ದಂಪತಿ ರಮೋವ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಯಾಪ್ಟನ್ ಮಲ್ಚಿರ ಅಯ್ಯಪ್ಪ ಎಂಡ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ನಕಲು ಮಾಡಿತ್ತು ಸಾರ್ವಜನಿಕಂಗಡಲ್ಲಿ ಪಣತ್ರ ಬೋಡಿಕೆನ ಬೆಚ್ಚನುಳ್ಳ ವರದಿಯಾಯಿತು. ಈ ಮೇಧ ಪ್ರಕಟಣೆ ಹೊರಡಿಸಿಟ್ಟ ಪೊಲೀಸ್ ವರಿಷ್ಠಾಧಿಕಾರಿಯ ಕಚೇರಿ ನಕಲಿ ಖಾತೆ ಎಂಜಬಪ್ಪ ಸಂದೇಶ ಪಿಂಜ ಪಣತ್ರ ಬೋಡಿಕೆಯನ್ನು ನಿರ್ಲಕ್ಷ್ಯ ಮಾಡುವನಿಕೆ ಸಾರ್ವಜನಿಕಂಗಕ್ಕೆ ಅರಿಚಿಟ್ಟಿತು. ಚುರುಕು ಸುದ್ದಿ. ಮಡಿಕೇರಿ ಇನ್ನರ್ ವಿಲ್ ಸಂಸ್ಥೆ ಆದನೆಲ್ಲ ಹೊರೂರು ಕಾರ್ಯಕೊಲ್ಲಿ ಸರ್ಕಾರಿ ಪ್ರೈಮರಿ ಸ್ಕೂಲ್ರ ಉಪಾಧಿಗಳ ಸೇವೆಗೆ ಅಂಗಳ ಸನ್ಮಾನ ಮಾಡಿತು ಮಕ್ಕಳ ಆರೋಗ್ಯತ್ನ ಬಣ್ಣೆ ಆಯಿತು ತಪಾಸಣೆ ನಡೆಸಿಚಿ. ನಾಪೊಕ್ಲೂರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸ್ಕೂಲ್ರ ಹೈಸ್ಕೂಲ್ ವಿಭಾಗದ ಮಕ್ಕಳಿಗೆ ಪರಿಸರ ಕೊತ್ತ ಪಚ್ಚ ದೀಪಾವಳಿ ಕೈಪ ಮೀದ ಮಾಹಿತಿ ಕೊಡ್ತಿತ್ತು ಪ್ರತಿಜ್ಞಾವಿಧಿನ ಬೋಧನೆ ಮಾಡಿಚಿ. ಕಕ್ಕಬೆ ಕುಂಜಿಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿರ ಯವಕಪಾಡಿ ಗ್ರಾಮದ ಕೂಡಿಯಂಡು ರೈತಂಗಡ ಬೊಳಂದ ಬೊಳೆನ ನಾಶ ಮಾಡಿನುಳ್ಳ ಕಾಡಾನೆಡು ಉಪದ್ರತ್ನ ತಡಪಕ್ಕೆ ಅರಣ್ಯ ಇಲಾಖೆ ಒತ್ತ ಕ್ರಮ ಹೊಡೆದು ಗ್ರಾಮಸ್ಥಂಗ ಹೋರಾಟ ಮಾಡಿತು. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಇನ್ನು ಕೆಲವೇ ಕ್ಷಣಗಳಲ್ಲಿ 7 ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ಯುವವಾಣಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇದೀಗ ಬೆಂಗಳೂರು ಕೇಂದ್ರಕ್ಕೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಏರ್ನೆಕ್ಸ್ಟ್ ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ ಏರ್ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು.